ಟೋಟಲ್ ಇದರಲ್ಲಿ ದೇಶದಲ್ಲಿ ಅಂದ್ರೆ 60% ಕೃಷಿ ತ್ಯಾಜ್ಯ ವಸ್ತುಗಳು. ಇದಾದ ನಂತರ ಮತ್ತೆ ಸೆಗಣಿಯನ್ನು ಹಾಕಿ ಮತ್ತು ಸ್ವಲ್ಪ ಹಸಿರೆಲೆಗಳು ಏನಾರು ಇದ್ರೆ ಹಸಿರೆಳೆ ಮತ್ತು ಸ್ವಲ್ಪ ಸೆಗಣಿ ಹಾಕಿ ಮತ್ತೆ ಮೇಲೆ ಎರೆಮಣ್ಣು ಒಂದು ಸ್ವಲ್ಪ ಎರೆಮಣ್ಣು ಹಾಕಿ ಮತ್ತೆ ಸೆಗಣಿ ಹಾಕಿಬಿಟ್ಟು ಕೊನೆಗೆ ಮತ್ತೆ ಇದೇ ತರ ಒಂದಾದ ನಂತರ ತುಂಬಿಬಿಟ್ಟು ಕೊನೆಗಡೆ ಮೇಲ್ಗಡೆ ಏನಂತಂದ್ರೆ ಹುಲ್ಲುಗಳು ಎರೆ ಉಳಗೆ ಏನಂತಂದ್ರೆ ಯಾವಾಗ್ಲೂ ಬಿಸಿಲು ಇರಬಾರ್ದು, ಯಾವಾಗ್ಲೂ ತಂಪಿರ್ಬೇಕು. ನಾವು ನೀರ್ ಹಾಕಿದ್ರು ತಂಪಿರುತ್ತೆ, ಅದು ಹಸಿ ಆರ್ಬಾರ್ದು. ಅದಕ್ಕೆ ಮೇಲ್ಗಡೆ ಭತ್ತದ ಹುಲ್ಲು ಹಾಕ್ರಿ, ಯಾವ್ದೋ ಒಂದು ಹುಲ್ಲು, ತೆಂಗಿನ ಗೆರಿ ಇದ್ರೆ ತೆಂಗಿನ ಗೆರಿ ಹಾಕಿ ಮೇಲ್ ಮುಚ್ಚಿದ್ರೆ ಅದು ತುಂಬಾ ದಿನವರೆಗೆ ಹಂಗೆ ಹಸಿ ಇರುತ್ತೆ ಮತ್ತೆ ಹುಳಗಳಿಗೂ ನೆರಳಬೇಕು. ಅದಕ್ಕೆ ಇಷ್ಟ ಹಾಕಿ ಮತ್ತೆ ಯಾವಾಗ್ಲೂ ಏನಂದ್ರೆ ತೊಟ್ಟಿನ ಬಿಸಿಲಲ್ಲಿ ನೀವು ಹೊಲದಲ್ಲಿ ಮಾಡಕ್ ಬರಲ್ಲ, ಇದು ಒಂದು ಗಿಡದ ನೆರಳಿಗೆ ಆದ್ರೆ ಮಾಡ್ರಿ, ಅಥವಾ ಇರ್ಲಿಲ್ಲ ಅಂತಂದ್ರೆ ಒಂದು ಏನಾರ ಒಂದು ತಗಡ ಹಾಕ್ಬಿಟ್ಟು ನೆರಳು ಒದಗಿಸ್ಬೇಕು. ಒಂದ್ ಯಾವ್ದಾರ ಒಂದು ಕಾಯಿಪಲ್ಲೆ ಬೆಳಬಹುದು ತಗಡ ಹಾಕಿ, ಎರಡೂ ಆಗುತ್ತೆ ಈ ಕಡೆ ಉತ್ಪಾದನೆ, ಇದನ್ನು ಆಗುತ್ತೆ. ಇಷ್ಟು ಒಂದು ನೆರಳಿರೋಂತ ಜಾಗದಲ್ಲಿ ಬಿಸಿಲಲ್ಲಿ ಮಾಡಂತದ್ದು ಅಲ್ಲ. ಈ ಕಸವನ್ನ ಈಗ ತೊಟ್ಟಿಯಲ್ಲಿ ಎಷ್ಟು ಫುಲ್ ಆಗಿ ತುಂಬೇಕಂತೀರಿ, ಮೇಲ್ಗಡೆ ಬರುವ ಹಾಗೆ ತುಂಬೇಕಾ, ಎಷ್ಟು ತುಂಬೇಕಾ ಕಸವನ್ನ? ಕಸವನ್ನು ಆದಷ್ಟು ತುಂಬಾ ತುಂಬಿಸಿದ್ರೆ ಒಳ್ಳೇದು, ಯಾಕಂತಂದ್ರೆ ಕೊಳತ್ ಮೇಲೆ ಒಳಗ್ ಹೋಗುತ್ತೆ ಅದು. ಒಂದ್ ಸ್ವಲ್ಪ ಭಾಗದ ಒಂದ್ 10-15 centimeters ಅಷ್ಟು ಬಿಟ್ಟು ಒಳಗ್ ತನಕ ತುಂಬಿಸ್ತಾ ಹೋದ್ರೆ ನೀವು ಫಸ್ಟಿಗೆ ಏನ ತುಂಬಿದ ತಕ್ಷಣ ನೀರ್ ಹಾಕ್ತಾ ಹೋಗ್ಬೇಕು. ಒಂದು ಒಂದ್ ವಾರದ ತನಕ ಹುಳ ಬಿಡಂಗಿಲ್ಲ, ನೀರ್ ಹಾಕ್ತಾ ಹೋದ ತಕ್ಷಣ ಬರೀ ನೀರ್ ಹಾಕಿದ್ರೆ ಅಂದ್ರೆ ಅದೇನಂದ್ರೆ ಸ್ವಲ್ಪ ಕೊಳತಂಗ್ ಆಗುತ್ತೆ ಗೊಬ್ಬರ. ಗೊಬ್ಬರ ಯಾವಾಗ ಸ್ವಲ್ಪ ಕೊಳತ ತಕ್ಷಣ ಆಟೋಮೆಟಿಕ್ ಆಗ ಅದು ಕೆಳಗ್ ಹೋಗ್ಬಿಡ್ತದೆ. ನೀವು ಏನೋ ತುಂಬಾ ತುಂಬಿಸಿದಂಗ ಅನ್ಸುತ್ತೆ ರೈತರಿಗೆ, ಅದೆಲ್ಲ ಒಳಗ್ ಹೋಗುತ್ತೆ. ಇದು ಕೆಳಗ್ ಬಂದ ತಕ್ಷಣ ಒಂದ್ ಸ್ವಲ್ಪ ಕೊಳತ್ ಮಗೆ ಒಂದ್ ವಾರ ಬರೀ ನೀರ್ ಹಾಕ್ಬೇಕು. ನೀರ್ ಹಾಕಿದ ಮಗೆ ಆಮೇಲೆ ಒಂದು ಒಂದು ತೊಟ್ಟಿಗೆ ಏನಂತಂದ್ರೆ ಒಂದು 1 kg ಹುಳದಷ್ಟು, ಅಂದ್ರೆ 10 meters ಉದ್ದ 10 meters ಇದಕ್ಕೆ 1 kg ಹುಳಗಳನ್ನ ಬಿಡಬೇಕು. ಅಲ್ಲಲ್ಲೇ ಬಿಡಬೇಕು, ಒಂದೇ ಕಡೆ ಎಲ್ಲ ಅಲ್ಲಲ್ಲೇ. ಹುಳವನ್ನ ಮೇಲೆ ಹಂಗೆ ಹಾಕ್ಬೇಕು ಅಥವಾ ಏನಾದ್ರು ಕಸದಲ್ಲಿ ಅದನ್ನ ಮುಚ್ಚಬೇಕು? ಕಸದಲ್ಲಿ ಒಳಗ್ ಹಾಕ್ಬಿಡ್ಬೇಕು, ಅಲ್ಲಲ್ಲೇ ಒಳಗ ಹಾಕ್ಬಿಟ್ಟು ಆಮೇಲೆ ಪ್ರತಿ ದಿವಸ ನೀರ್ ಹಾಕ್ತಾ ಹೋಗ್ಬೇಕು. ನೀರು ಎಷ್ಟಿರ್ಬೇಕಂತಂದ್ರೆ 2 ದಿವಸಕ್ಕೊಮ್ಮೆ ಹಸಿ ಇರಂಗಷ್ಟೇ, ಜಾಸ್ತಿ ನೀರು ಹಾಕ್ಬಾರ್ದು. ಮತ್ತೆ ನಾನು ಒಂದ್ ವಾರ ತನಕ ಬರಲ್ಲಪ್ಪ, ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ನೀರ್ ತುಂಬಿಸಿ ತೊಟ್ಟೆಯಲ್ಲಿ ನೀರ್ ತುಂಬಿಸಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತವೆ. ಅದಕ್ಕೇನಂದ್ರೆ 60% ಅಂದ್ರೆ ಒಂದು ಎಷ್ಟು ನೀರ್ ಅಂತಿರ್ತಾವ ಒಂದ್ ತೊಟ್ಟಿಗೆ? ಒಂದ್ 60% ಅಷ್ಟು ಹಸಿ ಇರ್ಬೇಕು ಅಷ್ಟೇ, ಹಸಿ ಇರೋ ಹಾಗೆ ನೋಡ್ಕೋಬೇಕು. ಜಾಸ್ತಿ ನೀರ್ ಹಾಕಿ ನೀರ್ ನಿಲ್ವಾಗಿ ಮಾಡ ನೀರು, ಯಾಕಂದ್ರೆ ಎಲ್ಲ ಹೋಗ್ತದೇನೆ ಒಂದೇ ಸಲ ಹಾಕ್ ಹೋಗ್ತೀನಿ ಅಂತೆಲ್ಲ ಕೆಲವರು ಆತರ ಮಾಡೋಂಗಿಲ್ಲ. ಒಂದು ಇದಾಗಿ 2 ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ಹಾಕಿದ್ರೆ ಸಾಕು. ಇತ್ತೀಚೆಗೆ ಡ್ರಿಪ್ ಹಾಕಿದ್ರೆ ಹನಿ ನೀರ್ ಬೀಳ್ತಾನೆ ಇರ್ತವೆ. ಈಗ ತೊಟ್ಟಿಯಲ್ಲಿ ಕೆಳಗಡೆ ಏನಾದ್ರು ಕಲ್ಲುಗಳನ್ನ ಹಾಕೋಬೇಕಾ ಕೆಳಗಡೆ, ಅಥವಾ ಹಾಗೆ ಮಣ್ಣಿದ್ರೆ ನಡೀತದ ಕೆಳಗಡೆ? ಕೆಳಗಡೆ ಕಲ್ಲಿದ್ರೆ ಒಳ್ಳೇದು, ಯಾಕಂದ್ರೆ ಮಣ್ಣಿದ್ರೆ ಮಣ್ಣಲ್ಲಿ ಮಿಕ್ಸ್ ಆಗೋಗುತ್ತೆ. ನಾಳೆ ಗೊಬ್ಬರ ತಕ್ಕೋಬೇಕಾದ್ರೆ ಮಣ್ಣಿನ ಜೊತೆ ಮಿಶ್ರಣ ಆಗೋದು ಸಾಧ್ಯತೆ ಇರ್ತವೆ. ಹಂಗಾಗಿ ಕೆಳಗಡೆನು ಸಿಮೆಂಟ್ ಇಂದ ಇದು ಮಾಡಿದ್ರೆ ಒಳ್ಳೇದು. ಈಗ ತಾವು ಹೇಳಿದಂಗೆ ಕಸವನ್ನ ತುಂಬಿ ಒಂದು ವಾರ ಆದ್ಮೇಲೆ ತೊಟ್ಟಿಗಳಲ್ಲಿ ಎರೆಹುಳುಗಳನ್ನ ಬಿಡಬೇಕು ಅಂತಕ್ಕಂತ ವಿಚಾರ ಹೇಳಿದ್ರೆ, ಹಾಗೆ ಒಂದು ವಾರದೊಳಗೆ ಸಣ್ಣಾಗಿ ಹಸಿರುವ ಹಾಗೆ ನೀರನ್ನ ಚಿಮ್ಕಿಸ್ತಾ ಇರಬೇಕು. ಈ ಎರೆಹುಳುಗಳನ್ನ ಬಿಟ್ಟ ಮೇಲೆ ಪ್ರತಿ ದಿವಸ ನೀರ್ ಹಾಕ್ತಾ ಇರಬೇಕಾ? ಹೇಗೆ ಎಷ್ಟು ದಿವಸವರೆಗೆ ಗೊಬ್ಬರ ಆಗ್ಲಿಕ್ಕೆ 8 ದಿವಸ ಬೇಕಾಗತ್ತೆ? ಒಂದ್ಸಲ ಹುಳ ಬಿಟ್ಟಮೇಗೆ ನಾನು ಹೇಳಿದಾಗೆ 2 ದಿವಸಕ್ಕೊಮ್ಮೆ ನೀರ್ ಹಾಕ್ತಾ ಹೋಗೋದು. ಒಂದ್ ಬಕೆಟ್ ತಗೊಂಡು ನೀರ್ ಹಾಕ್ತಾ ಒಂದು ಹಸಿರಷ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಒಂದು 45 ದಿವಸದಾಗ ಏನಂದ್ರೆ ನಮಗೆ ವ್ಯತ್ಯಾಸ ಕಾಣಿಸುತ್ತೆ. ಮೇಲಿನ ಪದರ ಎಲ್ಲ ಗೊಬ್ಬರ ಆಗಿರ್ತದೆ, ಇದು ಏನಂದ್ರೆ ಚಾಪುಡಿ ತರ ಕಾಣಿಸುತ್ತೆ ಮೇಲ್ಗಡೆದು 45 ದಿವಸಕ್ಕೆ. ಆದ್ರೆ ಪೂರ್ತಿ ಕೆಳಗಿನ ಮಟ್ಟ ಗೊಬ್ಬರ ಆಗ್ಲಿಕ್ಕೆ ಏನಂತಂದ್ರೆ ಒಂದು 90 ದಿವಸ ಬೇಕಾಗುತ್ತೆ ಎಲ್ಲ ಗೊಬ್ಬರ ಆಗ್ಲಿಕ್ಕೆ. ಅಂದ್ರೆ ಗೊಬ್ಬರ ಮೇಲ್ಗಡೆಯಿಂದ ಆಗುವಂತ ಹೋಗುತ್ತೆ? ಇದು ಮೇಲ್ಗಡೆಯಿಂದ ಕೆಳಗಡೆ ಚಾಲಾಗುತ್ತೆ. ಒಂದ್ 45 ದಿವಸಕ್ಕೆ ಒಂದ್ ದೀಡ್ ತಿಂಗಳಿಂದನೇ ಗೊತ್ತಾಗ್ಬಿಡುತ್ತೆ ಮೇಲಿನ ಪದ್ರ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅಂದ್ರೆ ಇದು ಸುಮಾರು 1-2 ತಿಂಗಳು ಬೇಕಾಗತ್ತಾ ಅಥವಾ 3 ತಿಂಗಳು ಬೇಕಾಗತ್ತಾ ಕಂಪ್ಲೀಟ್ ಎಲ್ಲಾ ತೊಟ್ಟಿಯನ್ನ ಗೊಬ್ಬರ ಆಗಿ ಹುಳವನ್ನ ಮತ್ತೆ ಗೊಬ್ಬರವನ್ನ ಸಪರೇಟ್ ಮಾಡ್ಕೋಬೇಕಾದ್ರೆ? ಇದಕ್ಕೊಂದು 3 ತಿಂಗಳಾದ್ರೂ ಬೇಕಾಗುತ್ತೆ. 3 ತಿಂಗಳು ಬೇಕು. ಇನ್ನ 3 ತಿಂಗಳಾದ್ಮೇಲೆ ಕಂಪ್ಲೀಟ್ ಗೊಬ್ಬರ ಆದ್ಮೇಲೆ ಹೇಗೆ ಇದನ್ನ ಮಾಡೋದು? ಮತ್ತೆ ಹುಳುಗಳು ಇರ್ತವೆ, ಹುಳುಗಳು ಮಲ್ಟಿಪ್ಲೈ ಆಗಿರ್ತಾವೆ, ಹೇಗೆ ಇದನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ತೆಗೆದು ಸೋಸೋದು ಹೇಗಂತೀರಿ ಗೊಬ್ಬರ? 3 ತಿಂಗಳಾದ ತಕ್ಷಣ ಗೊಬ್ಬರ ಆಗಿದ್ದು ಕಾಣಿಸಿದ್ರೆ ಒಂದು 15 ದಿವಸ ನೀರ್ ಹಾಕೋದನ್ನ ನಿಲ್ಸ್ಬೇಕು. ನಿಲ್ಸಿದ ತಕ್ಷಣ ಏನಾಗುತ್ತೆ, ಹುಳಗಳೆಲ್ಲ ಕೆಳಗೆ ಹೋಗ್ಬಿಡ್ತಾವ. ನಾನು ಹೇಳಿದೆ ಯಾವಾಗ್ಲೂ ಹುಳಗಳು ಏನಂತಂದ್ರೆ ತಂಪಿದ್ದ ಮೇಲ್ ಬಂದಿರ್ತವೆ, ಆಟೋಮೆಟಿಕ್ ಆಗಿ ಒಣದಾಯ್ತಂದ್ರೆ ಎಲ್ಲ ಕೆಳಗೆ ಹೋಗ್ಬಿಡ್ತವೆ. ಅವಾಗ ಏನಂದ್ರೆ ನಾವು ಮೇಲಿನ ಪದರನ್ನ ನಾವು ಸೋಸ್ಕೋಬಹುದು, ಅದು ಒಣಗಿರುತ್ತೆ. ಒಣಗಿರೋ ಮಣ್ಣನ್ನ ತಕೊಂಡು ಇದನ್ನ ನೆರಳಲ್ಲಿ ಮಾಡ್ಬೇಕು, ಮತ್ತೆ ಬಿಸಿಲಲ್ಲಿಟ್ಟು ಸೋಸೋದಲ್ಲ, ಹಾಕೊಂಡು ಒಂದು ಜರಡಿಯಲ್ಲಿ, ಈಗ ಹೆಚ್ಚಾಗಿ ಹುಸುಕ್ ಸೋಸಂತದ ಈಗ ರೈತರ ಹತ್ರ, ಈಗ ನಮ್ಮಲ್ಲಿ ಏನಂತಂದ್ರೆ ಒಂದು ಸಣ್ಣ ಮೆಷಿನ್ ಇದೆ ರೈತರ, ಅಂದ್ರೆ ಹುಸುಕ್ ಸೋಸಂತದ ಒಂದು ಇದು ಜರಡಿ ಇರ್ತಾವೆ ಹುಸುಕ್ ಸೋಸೋದು. ಅದ್ರಲ್ಲಿ ಹಾಕಿದ್ರೆ ಏನಂದ್ರೆ ಒಂದ್ ಕಡೆ ಮಣ್ಣು ಬೀಳುತ್ತೆ, ಇನ್ನೊಂದ್ ಕಡೆ ಏನಂತಂದ್ರೆ ಆ ಹುಳ ಹಂಗೆ ಉಳಿದಿರ್ತಾವ. ಆ ಹುಳ ಏನಾದ್ರು ಉಳಿದಿದ್ದು ಕೆಳಗಿದ್ದು ಅದನ್ನ ಮತ್ತೆ ಇನ್ನೊಂದ್ ಸಲಕ್ಕೆ ಏನಂದ್ರೆ ಎರಡನೇ ಸಲಕ್ಕೆ ಮತ್ತೆ ಹುಳ ಬಿಡೋದ್ ಬೇಕಾಗಿಲ್ಲ,

ನಿಮಗೆ ವರ್ಷಕ್ಕೆ ಇಷ್ಟಿಷ್ಟು ಬರುತ್ತದೆ. ಒಂದು ಇದಕ್ಕೆ ಏನಂತಂದ್ರೆ ಒಂದು 6 ಟನ್ ಬಂತಂದ್ರೆ ಒಂದು 10-15-20,000 ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಅಷ್ಟಂತೂ ಬಂದೇ ಬರುತ್ತೆ. ಮಾರುಕಟ್ಟೆ ಬೆಲೆ ಹೇಗಿದೆ ಒಂದು ಟನ್ನಿಗೆ? 500 ರೂಪಾಯಿ ಕ್ವಿಂಟಲ್ ಅಂತ. 500 ರೂಪಾಯಿ ಕ್ವಿಂಟಲ್ ಇದೆ ಅಂದ್ರೆ 5,000 ರೂಪಾಯಿ ಟನ್. 5,000 ರೂಪಾಯಿ ಟನ್ ಇದೆ. ಮತ್ತೆ ಅದಲ್ಲದೆ ಏನಂತಂದ್ರೆ ಎರೆಹುಳುಗಳು ಮೀನಿಗೆ ಆಹಾರವಾಗಿ ಉಪಯೋಗ ಮಾಡ್ತಾರೆ, ಮೀನು ಕೋಳಿಗಳಿಗೆ ಅದನ್ನು ಎರೆಹುಳುಗಳು ಉಪಯೋಗ ಇದಾವೆ ಬಹಳಷ್ಟು. ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ, ನೀವು ಹೇಳಿದಂಗೆ ಕಸದಿಂದ ರಸವನ್ನು ತೆಗಿತಕ್ಕಂಥ ಒಂದು ಚಟುವಟಿಕೆ ಇದೆ ಎರೆಗೊಬ್ಬರ ಉತ್ಪಾದನೆ. ಸಾಕಷ್ಟು ಕೃಷಿ ತ್ಯಾಜ್ಯಗಳು ವೇಸ್ಟ್ ಆಗ್ತಿರ್ತವೆ, ಹಾಗೆ ಅದನ್ನು ಹಾಕಿ ಸುಡ್ತಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಹೋಗಿತಾರೆ. ಮನೆಯಲ್ಲಿ ಎಲ್ಲ ವ್ಯವಸ್ಥೆ ದನಗಳಿರ್ತವೆ, ನೀರಿನ ಅನುಕೂಲತೆ ಇದೆ, ಇಂಥ ರೈತರು ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಏನು ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಇದು ರೈತರಿಗೆ ನಾನು ಮೊದಲೇ ಹೇಳ್ತೀನಿ, ಆದಷ್ಟು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಬೇಡ್ರಿ. ಅದನ್ನು ನಾವು ಏನಿಲ್ಲ, ಕಸದಿಂದನೇ ಎಷ್ಟೋ ಕೋಟಿಗಟ್ಟಲೆ ಇದು ಗೊಬ್ಬರ. ಇನ್ನು ಮುಂದಿನ ಜನಾಂಗಕ್ಕೆ ನಮಗೆ ರಾಸಾಯನಿಕ ಗೊಬ್ಬರ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಉತ್ಪಾದನೆ ಕಡಿಮೆ ಇದೆ. ಅವಾಗ ಎಲ್ಲರೂ ಅಲ್ಲಿ ಹೋಗಿ ಕಷ್ಟಪಟ್ಟು ತಗೊಂಡ್ಬಂದು ನಮ್ಮ ಮಣ್ಣನ್ನು ನಾವು ಹಾಳು ಮಾಡೋದಕ್ಕಿಂತ ಮನೇಲೆ ಇದೊಂದು ಸ್ವಂತ ಉದ್ಯೋಗನೂ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತು ಆಗುತ್ತೆ. ಎಲ್ಲ ರೀತಿಯಿಂದ ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸೋದು ಬೇಕಾಗಿಲ್ಲ. ಸ್ವಾವಲಂಬಿಯಾಗಿ ತಮ್ಮ ಕೃಷಿಯನ್ನು ಮಾಡೋ ರೈತರಿಗೆ ಮತ್ತು ಸಾವಯವ, ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತು, ಸಾವಯವ ಬೆಳೆಗಳಿಗೆ ಮತ್ತು ಹಣ್ಣುಗಳಿಗೆ ತರಕಾರಿಗಳಿಗೆ ಬಹಳಷ್ಟು ಬೆಲೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಎರೆಗೊಬ್ಬರ ಒಂದೇ ರಾಮಬಾಣ ಇದ್ದಂಗೆ. ಎರೆಹುಳ ಗೊಬ್ಬರವನ್ನು ಹಾಕೋದ್ರಿಂದ ನಿಮ್ಮ ರಾಸಾಯನಿಕ ಯಾವುದೇ ಗೊಬ್ಬರನೂ ಬೇಕಾಗಿಲ್ಲ, ಮತ್ತು ಯಾವುದೇ ಔಷಧಿದು ಸಿಂಪರಣೆ ಮಾಡೋದು ಕಡಿಮೆ ಮಾಡ್ಕೊಂ, ಇದರಿಂದ ತಮಗೆ ಹೆಚ್ಚು ಲಾಭದಾಯಕ ಅಂತ ಹೇಳ್ತಾ ಇದೆ. ಒಳ್ಳೆಯದು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ. ಎರೆಗೊಬ್ಬರ ಉತ್ಪಾದನೆ ಒಂದು ಪದ್ಧತಿ ಮತ್ತು ಎರೆಗೊಬ್ಬರ ಬಳಕೆ ಹೇಗೆ ಇದನ್ನು ಮಾಡಬೇಕು, ಇದರಿಂದ ಏನು ಪ್ರಯೋಜನಗಳಿದಾವಂತಕ್ಕಂಥ ವಿಚಾರವನ್ನು ತಿಳಿಸಿದ್ರಿ. ನಮ್ಮ ರೈತ ಬಾಂಧವರು ಸಾಕಷ್ಟು ಕಸವನ್ನು ವೇಸ್ಟ್ ಮಾಡ್ತಿರ್ತಾರೆ, ಸುಡ್ತಿರ್ತಾರೆ, ಅಲ್ಲೇ ಬಿಸಾಕ್ತಿರ್ತಾರೆ. ಅಂಥವರು ಎರೆಗೊಬ್ಬರವನ್ನು ಒಂದೆರಡು ತೊಟ್ಟಿಯನ್ನು ಮಾಡ್ಕೊಂಡ್ಬಿಟ್ಟು ಎರೆಗೊಬ್ಬರ ಉತ್ಪಾದನೆ ಮಾಡಿ ಅದನ್ನು ಅವರ ಕೃಷಿ ಬೆಳೆಗಳಿಗೆ ಬಳಸಲಿಕ್ಕೆ ಮುಂದೆ ಬಂದರೆ ಖಂಡಿತ ಭೂಮಿ ಫಲವತ್ತತೆಯೂ ಚಲೋ ಆಗುತ್ತೆ, ಜೊತೆಗೆ ಒಳ್ಳೆ ಇಳುವರಿ ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತೇಳಿ ನಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಎರೆಗೊಬ್ಬರ ಉತ್ಪಾದನಾ ವಿಧಾನ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣಗಳು. ಮಾನ್ವೀಯ ಮಾರುಕಟ್ಟೆ ಸಜ್ಜೆ 2,198 ರೂಪಾಯಿಯಿಂದ 2,350 ರೂಪಾಯಿಗಳು. ಜೋಳ 2,440 ರೂಪಾಯಿಯಿಂದ 2,650 ರೂಪಾಯಿಗಳು. ಮೆಕ್ಕೆಜೋಳ 2,340 ರೂಪಾಯಿಯಿಂದ 2,490 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 1,857 ರೂಪಾಯಿಯಿಂದ 2,450 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,857 ರೂಪಾಯಿಗಳು. ಅಕ್ಕಿ 2,800 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ. ಸಜ್ಜೆ 2,216 ರೂಪಾಯಿಯಿಂದ 2,233 ರೂಪಾಯಿಗಳು. ಕಡಲೆಕಾಳು 4,100 ರೂಪಾಯಿಯಿಂದ 6,008 ರೂಪಾಯಿಗಳು. ಅಲಸಂದೆ 4,655 ರೂಪಾಯಿಯಿಂದ 6,766 ರೂಪಾಯಿಗಳು. ಇನ್ನು ಹುರುಳಿಕಾಳು 3,761 ರೂಪಾಯಿಯಿಂದ 3,781 ರೂಪಾಯಿಗಳು. ಜೋಳ 3,961 ರೂಪಾಯಿಗಳು. ಕುಸುಬೆ 4,300 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು 5,700 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 2,160 ರೂಪಾಯಿಯಿಂದ 2,620 ರೂಪಾಯಿಗಳು. ಭತ್ತ ಹಳೆದು 2,700 ರೂಪಾಯಿಯಿಂದ 2,960 ರೂಪಾಯಿಗಳು. ಅಕ್ಕಿ ಮಧ್ಯಮ 3,400 ರೂಪಾಯಿಯಿಂದ 4,500 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 60-63

ಚಕ್ಕಡಿ ಬೇಕು, ನೂಲು ಅವಗ ಕುಕ್ಕಡಿ ಬೇಕು. ಏ ಒಕ್ಕಡಿಗೆ ಚಕ್ಕಡಿ ಬೇಕು, ನೂಲು ಅವಗ ಕುಕ್ಕಡಿ ಬೇಕು, ತೂಕ ಮಾಡೋ ಚಕ್ಕಡಿ ಬೇಕು. ಒಂದು ವ್ಯಾಪಾರಕ ಮಾಪು ಹೋಗಿ ತೂಕ ತಿನ್ನು ಹಾರಕ ಮಾಪು ಹೋಗಿ ತೂಕ ತಿನ್ನು ಹಾರಕ. ಕಡಿಯ ಗುದ್ದಲಿ ಬೇಕು, ಕಂಬಾರೋಂಗ ಇದ್ದಲಿ ಬೇಕು. ನಟ್ ಕಡಿಯ ಗುದ್ದಲಿ ಬೇಕು, ಕಂಬಾರೋಂಗ ಇದ್ದಲಿ ಬೇಕು, ದೊಡ್ಡ ಕಟ್ಟ ಮತ್ತಲಿ ಬೇಕು. ಗುಂಗ ಹಿಡಿಸುವುದಕ್ಕ ಕೇಳಿ ಗುಂಗ ಹಿಡಿಸುವುದಕ್ಕ ಮುಪ್ಪಿನವಾಗ ಮಂಚ ಬೇಕು, ಊರ ಒಳ್ಳೆ ಪಂಚ ಬೇಕು. ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಲೈನ ಮಾಡಕ ಡಾಂಬರ್ ಬೇಕು, ವಿಧಾನಸಭಾಕ ಎಂ ಎಲ್ ಎ ಬೇಕು. ಲೈನ ಮಾಡಕ ಡಾಂಬರ್ ಬೇಕು, ವಿಧಾನಸಭಾಕ ಎಂ ಎಲ್ ಎ ಬೇಕು. ಐದು ವರ್ಷಕ್ಕೊಮ್ಮೆ ಸಿರಿಯೊಳಗ ಲಂಗ ಬೇಕು, ಸಂಖ್ಯಾ ಬಾಳ ಗಂಗ ಬೇಕು. ಸಿರಿಯೊಳಗ ಲಂಗ ಬೇಕು, ಸಂಖ್ಯಾ ಬಾಳ ಗಂಗ ಬೇಕು. ಸಿಂಗ ಬೇಕು ಸೇರೆ ಕುಡಿದ ಮಜ ಮಾಡುವುದಕ್ಕ ಕೇಳಿ ಮಜಾ ಮಾಡುವುದಕ್ಕ ಒಲ್ಲಿಯೊಳಗ ಸ್ವನ್ ಬೇಕು, ದೀಪಾವಳಿಗೆ ಬಣ್ಣ ಬೇಕು. ಏ ಒಲ್ಲಿಯೊಳಗ ಸ್ವನ್ ಬೇಕು, ದೀಪಾವಳಿಗೆ ಬಣ್ಣ ಬೇಕು, ಅನ್ನ ಬೇಕು. ಕೇಳಿ ಕರ್ಕೊಂಡು ಕರೆದು ಹಿರಿಯರಲ್ಲಿ ಬುದ್ಧಿ ಬೇಕು, ಸಣ್ಣ ಹುಡುಗಿ ನಿದ್ದಿ ಬೇಕು. ಹಿರಿಯರಲ್ಲಿ ಬುದ್ಧಿ ಬೇಕು, ಸಣ್ಣ ಹುಡುಗಿ ನಿದ್ದಿ ಬೇಕು. ಸುದ್ದಿ ಬೇಕು ಹೆಣ್ಮಕ್ಳಿಗೆ, ಪ್ರಚಾರ ಮಾಡುವುದಕ್ಕ ಕೇಳಿ ಪ್ರಚಾರ ಮಾಡುವುದಕ್ಕ ಹೌದು ಪ್ರಚಾರ ಮಾಡುವುದಕ್ಕ ದೇವರಿಗೆರಡು ಕಾಯ್ಬೇಕು ಮನೆ ಮುಂದ ತಾ ದೇವರಿಗೆರಡು ಕಾಯ್ಬೇಕು ಮನೆ ಮುಂದ ನಾಯ್ಬೇಕು. ದೇವರಿಗೆರಡು ಕಾಯ್ಬೇಕು ಮನೆ ಮುಂದ ನಾಯ್ಬೇಕು, ತಾಯ್ಬೇಕು ಮನೆ ಮುಂದ ಬುದ್ಧಿ ಹೇಳುವುದಕ್ಕ ದೇವ್ರಿ ಬುದ್ಧಿ ಹೇಳುವುದಕ್ಕ ಬುದ್ಧಿ ಹೇಳುವುದಕ್ಕ ಅತ್ತಂಗರಿಗೆ ಅನ್ನ ಬೇಕು, ಶ್ರೀಮಂತನಿಗೆ ರೊಕ್ಕ ಬೇಕು. ಅಕ್ಕಂಗರಿಗೆ ಅನ್ನ ಬೇಕು, ಶ್ರೀಮಂತನಿಗೆ ರೊಕ್ಕ ಬೇಕು. ಬಡವನಲ್ಲಿ ಸೊಕ್ಕ ಬೇಕು, ಅವನಿಗೆ ಖುಷಿಯಾಗುವುದಕ್ಕ ಮಾತಂಗಿ ಮಗ ಬೇಕು, ಹಾಗೆ ನೋಡಿಸುವುದಕ್ಕ ಮಾತಂಗಿ ಮಗ ಬೇಕು, ಹಾಗೆ ನೋಡಿಸುವುದಕ್ಕ ಮಳಿ ಬಂದ್ರೆ ಗೊಂಗಡಿ ಬೇಕು, ಹೊಳಿ ಬಂದ್ರೆ ತಿಂಗಡಿ ಬೇಕು. ಏ ಮಳಿ ಬಂದ್ರೆ ಗೊಂಗಡಿ ಬೇಕು, ಹೊಳಿ ಬಂದ್ರೆ ತಿಂಗಡಿ ಬೇಕು. ಸಾಲಿ ಹುಡುಗರಿಗೆ ಪಾಟ್ ಬೇಕು, ಸೌದಾಗರಿಗೆ ಪ್ಯಾಚ್ ಬೇಕು. ಆ ಸಾಲಿ ಹುಡುಗರಿಗೆ ಪಾಟ್ ಬೇಕು, ಸೌದಾಗರಿಗೆ ಪ್ಯಾಚ್ ಬೇಕು. ಸೋತ್ರ ಕೈಯಗಳ ಆಟ ಬೇಕು, ಪಾಠ ಕಾರ